ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಇಂದಿನ ಕಿಸಾನ್ ವಾಣಿಯಲ್ಲಿ ಭೂಮಿ ಬದುಕು ಭೂ ದಾಖಲೆಗಳ ನಿರ್ವಹಣೆ ಕುರಿತ ಬಾನುಲಿ ಸರಣಿ ಕಾರ್ಯಕ್ರಮ, ಸಾಮಾಜಿಕ ಭದ್ರತಾ ಯೋಜನೆ ಕುರಿತು ಶ್ರೀಕಂಠಮೂರ್ತಿ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಅಮ್ಮ, ನಾನ್ ದೊಡ್ಡಳಾದ್ಮೇಲೆ ಡಾಕ್ಟರ್ ಆಗ್ತೀನಿ. ಟ್ರೀಟ್ಮೆಂಟ್ ಹೇಳ್ಕೊಡ್ತೀಯಾ? ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದ್ಕೊಡ್ತೀನಿ. ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ. ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ, ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು. ಮಿಲ್ಕ್ ದಟ್ ಮಿಲಿಯನ್ಸ್ ಲವ್. ಗ್ರಾಮಗಳ ಸರಪಂಚರಿಗೆ ಕೊರೋನಾ ವೈರಸ್ COVID-19ಗೆ ಸಂಬಂಧಿಸಿದಂತೆ ಒಂದು ಅವಶ್ಯಕ ಸೂಚನೆ: ಬೇರೆ ರಾಜ್ಯ ಮತ್ತು ನಗರಗಳಿಂದ ಬಂದ ಜನರನ್ನು ಗುರುತಿಸಿ ಪಟ್ಟಿ ಮಾಡಿ. ಅವರಿಗೆ COVID-19ನಿಂದ ರಕ್ಷಿಸಿಕೊಳ್ಳುವ ವಿಧಾನಗಳು, ಅದರ ರೋಗ ಲಕ್ಷಣಗಳು ಹಾಗೂ ಅದರ ಚಿಕಿತ್ಸಾ ವಿಧಾನಗಳ ಬಗ್ಗೆ ತಿಳಿಸಿ. ಕ್ವಾರಂಟೈನ್ ಮಾಡುವ ಮೊದಲು ಇದು ಅವರ ಮತ್ತು ಅವರ ಕುಟುಂಬದವರ ಒಳಿತಿಗಾಗಿ ಎನ್ನುವುದನ್ನು ತಿಳಿಸಿ ಹೇಳಿ. ಹೆದರಿಕೊಳ್ಳುವ ಯಾವುದೇ ಅಗತ್ಯವಿಲ್ಲ ಎನ್ನುವುದನ್ನು ಸಹ ಮನದಟ್ಟು ಮಾಡಿಸಿ. ಯಾರಿಗಾದರೂ ಜ್ವರ, ಕೆಮ್ಮು, ಉಸಿರಾಡುವ ತೊಂದರೆ ಇದ್ದಲ್ಲಿ ಅಂಥವರೊಂದಿಗೆ ಯಾವುದೇ ರೀತಿಯ ಭೇದ ಭಾವ ಮಾಡಬೇಡಿ. COVID-19ನಿಂದ ರಕ್ಷಣೆ ನಮ್ಮ ನಿಮ್ಮೆಲ್ಲರ ಹೊಣೆ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಜಿಲ್ಲಾಧಿಕಾರಿಗಳು ಅಥವಾ ಜಿಲ್ಲಾ ಮುಖ್ಯ ಚಿಕಿತ್ಸಕಾಧಿಕಾರಿಗಳನ್ನು ಸಂಪರ್ಕಿಸಿ ಅಥವಾ ಭಾರತ ಸರ್ಕಾರದ ಸಹಾಯವಾಣಿ 1075ಕ್ಕೆ ಕರೆ ಮಾಡಿ. ಮಂಗಳ ಆಸ್ಪತ್ರೆ ಹಾಸನ, ಒಂದೇ ಸೂರಿನಡಿ ಸ್ಪೆಷಾಲಿಟಿ ಮತ್ತು ಸೂಪರ್ ಸ್ಪೆಷಾಲಿಟಿ ಚಿಕಿತ್ಸೆಗಳು. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗೆ ಇನ್ನು ದೂರದ ನಗರಗಳಿಗೆ ಹೋಗಬೇಕಿಲ್ಲ. ಹೃದಯ ಸಂಬಂಧಿ ಆಂಜಿಯೋಗ್ರಾಮ್, ಆಂಜಿಯೋಪ್ಲಾಸ್ಟಿ, ಮೆದುಳು ಹಾಗೂ ಬೆನ್ನುಹುರಿ ಸಂಬಂಧಿತ ಸಮಸ್ಯೆಗಳಿಗೆ ಚಿಕಿತ್ಸೆ, ಉದರ ಸಂಬಂಧಿತ ರೋಗಗಳಿಗೆ ಉದರ ದರ್ಶಕ ಚಿಕಿತ್ಸೆ, ಕಿಡ್ನಿ ಸಮಸ್ಯೆ ಸಂಬಂಧಿತ ಶಸ್ತ್ರಚಿಕಿತ್ಸೆ ಮತ್ತು ಡಯಾಲಿಸಿಸ್, ನಿಮ್ಮ ಹತ್ತು ಹಲವು ಆರೋಗ್ಯ ಸಮಸ್ಯೆಗಳ ಚಿಕಿತ್ಸೆಗಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಮತ್ತು ಖಾಸಗಿ ವಿಮಾ ಸೌಲಭ್ಯಕ್ಕೆ ಮಾನ್ಯತೆ ಇದೆ. ಮಂಗಳ ಆಸ್ಪತ್ರೆ, ಸಂಪಿಗೆ ರಸ್ತೆ, ಕೆಆರ್ಪುರಂ, ಹಾಸನ. ಮೊಬೈಲ್ 9449982474. ನಮ್ಮ ಸರ್ಕಾರ ಗ್ರಾಮೀಣ ಕುಟುಂಬಗಳಿಗೆ ಶುದ್ಧ ಸುರಕ್ಷಿತ ನೀರು ಒದಗಿಸಲು ಮನೆ ಮನೆಗೆ ಗಂಗೆ ಯೋಜನೆಯನ್ನು ಅನುಷ್ಠಾನಗೊಳಿಸುತ್ತಿದೆ. ಬನ್ನಿ, ನಾವೆಲ್ಲರೂ ಜಲ ಸಂರಕ್ಷಣೆ ಮಾಡುವ ಪ್ರತಿಜ್ಞೆ ಮಾಡೋಣ. ನೀರನ್ನು ಮಿತವಾಗಿ ಬಳಸಿ ಜಲಮೂಲಗಳ ಸಂರಕ್ಷಣೆ ಮಾಡೋಣ. ಪ್ರತಿಯೊಂದು ಮನೆಯಲ್ಲಿ ಮಳೆ ನೀರು ಕೊಯ್ಲು ಪದ್ಧತಿಯನ್ನು ಅಳವಡಿಸಿಕೊಳ್ಳೋಣ. ಪ್ರತಿದಿನವೂ ಶುದ್ಧ ನೀರನ್ನೇ ಕುಡಿದು ಆರೋಗ್ಯವಂತರಾಗೋಣ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ 9489985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇದ್ಯಾಕಜ್ಜ ಊರಾಚೆ ಬಂದು ಈ ಒಣಗಿದ ಮರದ ಕೆಳಗಡೆ ಮಂಕ ಕೂತಿದ್ಯಾ? ಯಾ ಪಾಟಿ ಸಖೆ, ಊರ್ ತುಂಬಾ ಧೂಳು, ಒಳ್ಳೆ ಗಾಳಿಯೂ ಇಲ್ಲ. ಅಲ್ಲ, ನಾವೆಲ್ಲ ಐಕ್ಲಾಗಿದ್ದಾಗ ಇಲ್ಲೇ ಒಂದು ದೊಡ್ಡ ತೋಪಿತ್ತು, ಮಕ್ಕಳೆಲ್ಲ ಅಲ್ಲಿಯೇ ಆಡ್ಕೊತಾ ಇದ್ವಿ, ದೊಡ್ಡವರು ಇಲ್ಲೇ ವಿಶ್ರಾಂತಿ ಪಡ್ಕೊತಿದ್ರು. ಏಟೊಂದು ಪಕ್ಷಿಗಳಿದ್ದು, ಈಗ ತೋಪು ಇಲ್ಲ, ನೆಳ್ಳು ಇಲ್ಲ. ಅಜ್ಜ, ಈ ಜಾಗದಲ್ಲಿ ಈಗ್ಲೂ ತೋಪ್ ಬೆಳೆಸಬಹುದು. ನರೇಗಾ ಯೋಜನೆಯಲ್ಲಿ ಪ್ರತಿ ಹಳ್ಳಿಲಿ ತೋಪ್ ಮಾಡಕ್ಕೆ ಅವಕಾಶ ಇದೆ ಅಂತ ನಮ್ ಟೀಚರ್ ಹೇಳ್ತಿದ್ರು. ಜಾಬ್ ಕಾರ್ಡ್ ಇರೋರಿಂದ ಗಿಡ ಮರ ಬೆಳೆಸಬಹುದು. ಆಲ, ಅರಳಿ, ಬನ್ನಿ, ಹೊಂಗೆ, ಬೇವು, ಬಿಲ್ಪತ್ರೆ ಎಲ್ಲಾ ನೆಟ್ಟು ಬೆಳೆಸಬಹುದು. ಒಳ್ಳೆ ಯೋಜನೆ ಕಲಾ, ನಡಿ ಈಗ್ಲೇ ಗ್ರಾಮ ಪಂಚಾಯತಿಗೆ. ನಿಮ್ಮ ಊರಾಚೆ ಇರುವ ಖಾಲಿ ಜಾಗದಲ್ಲಿ ಇಂದೇ ತೋಪು ಬೆಳೆಸಲು ನಿರ್ಧರಿಸಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800 4258 666. ಇದು ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಬ್ಯಾಂಕ್ ಆಫ್ ಬರೋಡಾ ಪ್ರಸ್ತುತಪಡಿಸುತ್ತಿದೆ ಅತ್ಯಾಕರ್ಷಕ ಬಡ್ಡಿದರದಲ್ಲಿ ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಕೃಷಿ ಸಾಲ ಮತ್ತು ಬಂಗಾರದ ಒಡವೆಗಳ ಮೇಲೆ ಶೀಘ್ರ ಮತ್ತು ತ್ವರಿತಗತಿಯಲ್ಲಿ ಸಾಲ ಮಂಜೂರಾತಿ. ಇಂದೇ ನಿಮ್ಮ ಹತ್ತಿರದ ಬ್ಯಾಂಕ್ ಆಫ್ ಬರೋಡಾ ಶಾಖೆಯನ್ನು ಸಂಪರ್ಕಿಸಿ. ಷರತ್ತುಗಳು ಅನ್ವಯ. ಬ್ಯಾಂಕ್ ಆಫ್ ಬರೋಡಾ. ಭೂಮಿ ಬದುಕು. ಭೂ ದಾಖಲೆಗಳ ನಿರ್ವಹಣೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ. ಬದುಕು ನೀ ಬದುಕು, ಅನ್ನದಾತ ಬದುಕು, ಇದು ನೀ ಕೊಟ್ಟ ಬದುಕು. ಕೇಳಿ ಕಾರ್ಯಕ್ರಮ ಭೂಮಿ ಬದುಕು. ಕೇಳುಗರಿಗೆಲ್ಲ ನಮಸ್ಕಾರ. ಭೂಮಿ ಬದುಕು ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಕುರಿತು ನಿವೃತ್ತ ತಹಶೀಲ್ದಾರ್ ಶ್ರೀಕಂಠಮೂರ್ತಿ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಶ್ರೀಕಂಠಮೂರ್ತಿಗಳೇ ನಮಸ್ಕಾರ. ನಮಸ್ಕಾರ. ಗ್ರಾಮೀಣ ಪ್ರದೇಶದ ಜನರ ಅಭಿವೃದ್ಧಿಯನ್ನು ಹಿನ್ನೆಲೆಯಲ್ಲಿಟ್ಟುಕೊಂಡು ಸರ್ಕಾರ ಅನೇಕ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಜಾರಿಗೆ ತಂದಿದೆ. ಹೌದು. ತಾವು ಈ ದಿವಸ ಈ ಸಾಮಾಜಿಕ ಭದ್ರತಾ ಯೋಜನೆಗಳ ಒಂದು ಪ್ರಾಮುಖ್ಯತೆ, ಏನೆಲ್ಲ ಯೋಜನೆಗಳಿದ್ದಾವೆ, ಇದರ ಲಾಭವನ್ನು ನಮ್ಮ ಗ್ರಾಮೀಣ ಪ್ರದೇಶದ ಜನ ಯಾವ ರೀತಿ ಪಡೆದುಕೋಬಹುದು, ನಿಮ್ಮ ಅನುಭವ ನಿವೃತ್ತ ತಹಶೀಲ್ದಾರಾಗಿ ಎಲ್ಲವನ್ನು ಒಟ್ಟುಗೂಡಿಸಿ ಹೇಳಿ ಸರ್. ನಮಸ್ಕಾರ. ಸೊ ಈ ಹೊತ್ತಿನ ಒಂದು ವಿಶೇಷತೆ ಏನು ಅಂದರೆ, ಸರ್ಕಾರಗಳು ಸಮಾಜದಲ್ಲಿ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗಗಳು, ಸೊ ಇದನ್ನು ನಾವು ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆಯಲ್ಲಿ ಮಾತ್ರ ನೋಡ್ತಾ, ಆ ಒಂದು ವ್ಯಾಪ್ತಿಯಲ್ಲಿರುವ ಅಂದರೆ ಬಹುತೇಕ ಆರ್ಥಿಕವಾಗಿ ಹಿನ್ನೆಲೆಯಲ್ಲಿರುವ ಜನಸಾಮಾನ್ಯರು ಮತ್ತು ಕುಟುಂಬಗಳು ಕೂಡ ಸಮಾಜದ ಮುಖ್ಯ ವಾಹಿನಿಗೆ ಬರಬೇಕು, ಅವರಿಗೂ ಕೂಡ ಸಮಾಜದಲ್ಲಿ ಒಂದು ಭದ್ರತೆಯನ್ನು ಒದಗಿಸಬೇಕು ಅಂತ ಹೇಳಿ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ಮತ್ತು ಹಲವಾರು ವರ್ಷಗಳಿಂದ ಇದನ್ನು ಬಹುತೇಕ ಯಶಸ್ವಿಯಾಗಿ ಜಾರಿಗೊಳಿಸಲಾಗ್ತಾ ಇದೆ. ಇವತ್ತು ಒಂದು ಸಣ್ಣ ಪಕ್ಷಿ ನೋಟದ ಮೂಲಕ ಕಾರ್ಯಕ್ರಮಗಳ ಒಂದು ಪ್ರಯೋಜನವನ್ನ ಪಡೆಯುವ ಅವಕಾಶವನ್ನ ಮತ್ತೆ ನಾನು ನಮ್ಮ ಗ್ರಾಮಾಂತರ ಪ್ರದೇಶದ ಅರ್ಹ ಕುಟುಂಬಗಳಿಗೆ ಅವಕಾಶ ಮಾಡುವ ಪ್ರಯತ್ನ ಮಾಡ್ತೀನಿ. ಸೊ ಹಾಗಾಗಿ ಒಂದೊಂದು ಕಾರ್ಯಕ್ರಮಗಳನ್ನು ಕೂಡ ನಾನು ಒಂದು ಕಿರು ಪರಿಚಯದೊಂದಿಗೆ ಕಾರ್ಯಕ್ರಮದ ಹಿನ್ನೆಲೆ ಮತ್ತು ಕಾರ್ಯಕ್ರಮದ ಮೂಲಕ ಸಿಗುವ ಪ್ರಯೋಜನಗಳನ್ನ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಒಂದು ರಾಷ್ಟೀಯ ಮಟ್ಟದಲ್ಲಿ 1961 ಜಾರಿ ಮಾಡ್ತಾ ಇರೋ ವೃದ್ಧಾಪ್ಯ ವೇತನ ಯೋಜನೆ, ಅದನ್ನ ಇಂದಿರಾಗಾಂಧಿ ರಾಷ್ಟೀಯ ವೃದ್ಧಾಪ್ಯ ವೇತನ ಯೋಜನೆ ಅಂತ ಹೇಳಿದರೆ, ಈ ಯೋಜನೆಯ ಒಂದು ಪ್ರಮುಖ ಮೂಲ ಉದ್ದೇಶ ಅಂದ್ರೆ ಆರ್ಥಿಕವಾಗಿ ಒಂದು ಇವತ್ತು ನಾವು ಎಲ್ಲ ಯೋಜನೆಗಳನ್ನ ಬಡತನ ರೇಖೆಗಳಿಗಿಂತ ಹಿಂದುಳಿದ ಕುಟುಂಬಗಳ ವ್ಯಾಪ್ತಿಯಲ್ಲಿರೋರು ಅಂತ. ಇದಕ್ಕೆ ನಿರ್ದಿಷ್ಟವಾಗಿ ನಾನು ಒಂದು ವ್ಯಾಖ್ಯೆಯನ್ನು ಹೇಳೋದಾದ್ರೆ, ಗ್ರಾಮಾಂತರ ಪ್ರದೇಶದಲ್ಲಿ ವಾರ್ಷಿಕ 12,000 ವಾರ್ಷಿಕ ಆದಾಯ ಹೊಂದಿದರಿವ ಅಂದ್ರೆ 12,000 ಕಡಿಮೆ ಆದಾಯ ಹೊಂದಿರುವ ಕುಟುಂಬಗಳು ಮತ್ತು ನಗರ ಅಥವಾ ಪಟ್ಟಣ ಪ್ರದೇಶಗಳಲ್ಲಿ ವರ್ಷಕ್ಕೆ 17,000 ಕಡಿಮೆ ಹೊಂದಿರುವ ಆದಾಯ ಇರುವ ಕುಟುಂಬಗಳನ್ನ ಬಡತನ ರೇಖೆಗಿಂತ ಕೆಳವರ್ಗದ ಕುಟುಂಬಗಳು ಅಂತ ಹೇಳ್ತೀವಿ. ಸೊ ಈ ಕುಟುಂಬಗಳ ವ್ಯಾಪ್ತಿಗೆ ಆರ್ಥಿಕವಾಗಿ ಒಂದು ಮಾಶಾಸನದ ರೂಪದಲ್ಲಿ ಸರ್ಕಾರ ಆರ್ಥಿಕ ಸಹಾಯ ಮಾಡುವ ಮೂಲ ಉದ್ದೇಶದಿಂದ ಜಾರಿ ಮಾಡಿದಂತ ಈ ವೃದ್ಧಾಪ್ಯ ವೇತನ ಯೋಜನೆ, ಅಂದ್ರೆ ವೃದ್ಧಾಪ್ಯದಲ್ಲಿ 60 ಹಂತವನ್ನ ದಾಟಿದ ವ್ಯಕ್ತಿಗಳು ಮತ್ತೆ ಅವರಿಗೆ ಕುಟುಂಬದಲ್ಲಿ ಆರ್ಥಿಕವಾಗಿ ಆಶ್ರಯ ಕೊಡುವ ಮತ್ತು ಅವಲಂಬನೆಯನ್ನ ಕೊಡುವಂತ ಯಾವುದೇ ಗಂಡು ಮಕ್ಕಳಿರಬಾರ್ದು. ಒಂದು ವೇಳೆ ಅಲ್ಲಿ ಒಂದು ರಿಲ್ಯಾಕ್ಸೇಷನ್ ಅಂತ ನಾವೇನು ಹೇಳ್ತೀವಿ, ಸಡಿಲಿಕೆ ಗಂಡು ಮಕ್ಕಳಿದ್ರು ಕೂಡ ಅವರು ಈ ವಯೋವೃದ್ಧರನ್ನ ಆಶ್ರಯಕ್ಕೆ ಅವಕಾಶ ಮಾಡದೆ ಆಶ್ರಯ ನೀಡದೇ ಇದ್ದ ಸಂದರ್ಭದಲ್ಲಿ ಗ್ರಾಮ ಪ್ರದೇಶದಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರು, ಕೃಷಿ ಕಾರ್ಮಿಕರು ಮತ್ತು ಅಸಂಘಟಿತ ವಲಯದ ಕಾರ್ಮಿಕರು ಅಂದ್ರೆ ಈ ರಸ್ತೆ ಕೆಲಸಕ್ಕೋಗೋರು, ಗಾರೆ ಕೆಲಸಕ್ಕೋಗೋರು, ಮಣ್ಣು ಕೆಲಸಕ್ಕೋಗೋರು, ಇವರೆಲ್ಲ ಅಸಂಘಟ ಇರು ಅಂದ್ರೆ ಸೊ ಅವ್ರಿಗೇನು ಕೆಲಸ ಇದ್ದ ದಿವಸ ಮಾತ್ರ ಅವಕಾಶ, ಅವ್ರಿಗೆ ಕೆಲಸ ಇಲ್ಲದೆ ಇದ್ದ ದಿವಸ ಕೂಲಿಯೂ ಸಿಕ್ಕದ ಒಂದು ಪರಿಸ್ಥಿತಿ ಇರಬೇಕು. ಇರೋ ಸಂದರ್ಭದಲ್ಲಿ ಆರ್ಥಿಕವಾಗಿ ಒಂದು ಭದ್ರತೆಯನ್ನು ಕೊಡಲಿಕ್ಕಾಗಿ 60 ವರ್ಷ ದಾಟಿದ ವ್ಯಕ್ತಿಗಳು ಗ್ರಾಮದ ಆ ಹೋಬಳಿಯ ಕೇಂದ್ರದಲ್ಲಿ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂದ್ರೆ ಮುಂಚೆ ಎಲ್ಲ ನೇರವಾಗಿ ತಾಲೂಕು ಕಚೇರಿಗೆ ಅರ್ಜಿಯನ್ನು ಕೊಡ್ತಾ ಇದ್ರು, ಕಳೆದ 2-3 ವರ್ಷಗಳಿಂದ ಆಡಳಿತ ವ್ಯವಸ್ಥೆಯಲ್ಲಿ ಗ್ರಾಮದಲ್ಲಿ ಜನರ ಬಳಿಗೆ ಆಡಳಿತ ಅಂತ ಹೇಳಿ ಹೋಬಳಿ ಕೇಂದ್ರದಲ್ಲೂ ಕೂಡ ಈ ಅಟಲ್ ಜಿ ಜನಸ್ನೇಹಿ ಕೇಂದ್ರ ಅಂತ ಸ್ಥಾಪನೆ ಮಾಡಿ ಗ್ರಾಮದ ಬಹುತೇಕ ವ್ಯಕ್ತಿಗಳು ಕಂದಾಯ ಮತ್ತು ಸರ್ಕಾರದ ಬಹುತೇಕ ಕೆಲಸಗಳಿಗಾಗಿ ತಾಲೂಕು ಮಟ್ಟಕ್ಕೆ ದಿನದಿಂದಕ್ಕೆ ಅರಿಯುವ ಅವಶ್ಯಕತೆ ಇಲ್ಲ ಅಂತ ಹೇಳಿ ಆ ಹೋಬಳಿ ಕೇಂದ್ರದಲ್ಲಿ ತಮಗೆ ಬೇಕಾದ ಅವಶ್ಯಕತೆಗಳನ್ನು ಅಹವಾಲುಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಮಾಡಿದರೆ ಈ ಹಿನ್ನೆಲೆಯಲ್ಲಿ ಈ ವೃದ್ಧಾಪ್ಯ ವೇತನ ಕೋರಿದಂತ ಅರ್ಹ ವ್ಯಕ್ತಿಗಳು ಜನಸ್ನೇಹಿ ಅಟಲ್ ನೆಮ್ಮದಿ ಕೇಂದ್ರಗಳಿಗೆ ಭೇಟಿ ನೀಡಿ ಅಲ್ಲಿ ತಮ್ಮ ಮಾಹಿತಿಯನ್ನು ಅಂದರೆ ತಮ್ಮ ವಿಳಾಸ, ಕುಟುಂಬ ಸದಸ್ಯರ ಸಂಖ್ಯೆ, ಅಲ್ಲಿಯೇ ನೆಲೆಸಿದ್ದಾರೆ ಅನ್ನೋದಕ್ಕೆ ಒಂದು ವಾಸಸ್ಥಳದ ದಾಖಲೆ ಅಂದರೆ ಒಂದು ಮತದಾರರ ಚೀಟಿಯಾಗಬಹುದು, ಅಲ್ಲಿನ ಒಂದು ನಿವಾಸ ಸ್ಥಳದ ಅಂದರೆ ವಾಸಸ್ಥಳದ ಪ್ರಮಾಣ ಪತ್ರ ಇರಬಹುದು, ಮತ್ತೆ ಅವರ ಒಂದು ವಯಸ್ಸಿನ ಅಗತ್ಯತೆಗೆ ಜನನ ಪ್ರಮಾಣ ಪತ್ರ ಇದ್ರೆ ಸಮಸ್ಯೆ ಇಲ್ಲ, ಮತ್ತೆ ಹಿಂದಿನ ಅವಧಿಗಳಲ್ಲಿ ಜನನ ಪ್ರಮಾಣ ಪತ್ರ ಲಭ್ಯವಿಲ್ಲದೆ ಇದ್ರೆ ಸ್ಥಳೀಯ ಸರ್ಕಾರಿ ವೈದ್ಯರಿಂದ ಅವರ ವಯಸ್ಸಿನ ಒಂದು ಸ್ಥಿರೀಕರಿಸುವ ದಾಖಲೆ ಪ್ರಮಾಣ ಪತ್ರದೊಂದಿಗೆ ಆ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಮಾಹಿತಿಯನ್ನು ಕ್ರೋಢೀಕರಿಸಿ ಅರ್ಜಿಯನ್ನು ದಾಖಲಿಸಿದರೆ ನಾಡ ಕಚೇರಿಯಲ್ಲಿ ಉಪ ತಹಶೀಲ್ದಾರ್ ಹಂತದ ಅಧಿಕಾರಿಗಳು ಅರ್ಹ ವ್ಯಕ್ತಿಗಳಿಗೆ ಆ ಒಂದು ಅರ್ಜಿ ಸ್ವೀಕರಿಸಿದ ಈ ಎಲ್ಲ ಯೋಜನೆಗಳನ್ನು ಸರ್ಕಾರ ಸಕಾಲ ಯೋಜನೆಯಡಿಯಲ್ಲಿ ಅಂದರೆ ನಿಗದಿತ ಕಾಲಮಿತಿಯೊಳಗೆ ಅರ್ಜಿಯನ್ನು ವಿಲೇವಾರಿ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಅರ್ಜಿ ಪಡೆದ 2 ತಿಂಗಳ ಅವಧಿಯೊಳಗೆ ಈ ಅರ್ಜಿಯನ್ನು ವಿಲೇ ಮಾಡಲಿಕ್ಕೆ ಗ್ರಾಮ ಮಟ್ಟದಲ್ಲಿ ವಿಚಾರಣೆಗೆ ಒಳಪಡಿಸಿ ಗ್ರಾಮ ಲೆಕ್ಕಿಗರು ರಾಜಸ್ವ ನಿರೀಕ್ಷಕರಿಂದ ಸ್ಥಿರೀಕರಿಸಿ ಅವರ ಒಂದು ಕಾಯಂ ನಿವಾಸದ ಅರ್ಹತೆ ಮತ್ತು ಅವರ ವಾರ್ಷಿಕ ಆದಾಯದ ಚಟುವಟಿಕೆಗಳನ್ನು ಅವಲಂಬಿಸಿ ಮತ್ತೆ ಅವರು ಆ ಜಮೀನಿನ ಹಕ್ಕುದಾರರೇ, ಸಾಗುವಳಿ ಭೂಮಿ ಹೊಂದಿದ್ದಾರೆ, ಈ ಎಲ್ಲ ಅಂಶಗಳನ್ನು ಆಧಾರವಾಗಿ ಇಟ್ಕೊಂಡು ಅವರು ಬಡತನ ರೇಖೆಗಿಂತ ಕೆಳ ವರ್ಗದಲ್ಲಿ ವಾಸಿಸುತ್ತಿರುವ ಕುಟುಂಬಗಳು ಅಂತ ಹೇಳಿ ಅವರ ವಯೋಮಿತಿ 60 ವರ್ಷ ದಾಟಿದ್ರೆ, ಅವರಿಗೆ ಯಾವುದೇ ಒಂದು ಗಂಡು ಮಕ್ಕಳ ಆಶ್ರಯ ಹೊಂದಿಲ್ಲದಿದ್ರೆ ಅವರಿಗೆ ಈ ಮಾಶಾಸನವನ್ನು ಮಂಜೂರು ಮಾಡಲಿಕ್ಕೆ ಅವಕಾಶ ಇದೆ. ಇವರಿಗೆ 60 ರಿಂದ 64 ವರ್ಷದ ಅವಧಿಯಲ್ಲಿ ಪ್ರತಿ ಮಾಹೆ 200 ರೂಪಾಯಿಗಳ ಒಂದು ಮಾಶಾಸನ ಲಭ್ಯವಾಗುತ್ತೆ. 65 ವಯಸ್ಸು ದಾಟಿದ ನಂತರದಲ್ಲಿ 65 ರಿಂದ 79 ವರ್ಷದ ವಯೋಮಿತಿಯಲ್ಲಿ ಮಾಶಾಸನ 500 ರೂಪಾಯಿ ಸಿಗುತ್ತೆ. 80 ವರ್ಷ ಮತ್ತು ಹೆಚ್ಚು ವಯೋವೃದ್ಧರಿಗೆ ಪ್ರತಿ ಮಾಹೆ 750 ರೂಪಾಯಿ ಮಾಶಾಸನಕ್ಕೆ ಅವಕಾಶ ಮಾಡಿದ್ದಾರೆ. ಸೊ ಹಾಗಾಗಿ ಈ ವೃದ್ಧಾಪ್ಯ ವೇತನ ಯೋಜನೆ ಬಡತನ ರೇಖೆಗಿಂತ ಕೆಳವರ್ಗದಲ್ಲಿದ್ದು 60 ವರ್ಷ ವಯೋಮಿತಿ ದಾಟಿದ ಅರ್ಹ ಕುಟುಂಬಗಳು ಈ ಯೋಜನೆಯ ಪ್ರಯೋಜನ ಪಡೆಯಬಹುದಾಗಿದೆ. ಎರಡನೇ ಯೋಜನೆ ತಗೊಂಡೋದಾದರೆ ನಿರ್ಗತಿಕರಿಗೆ ವಿಧವಾ ವೇತನ, ಅಂದರೆ ವಿಧವೆಯರು 18 ವರ್ಷ ಮೇಲ್ಪಟ್ಟ ಗಂಡು ಮಕ್ಕಳ ಆಶ್ರಯ ಹೊಂದದೆ ಅವರು ವಾರ್ಷಿಕವಾಗಿ ಬಡತನ ಅಂತ ಹೇಳಿ 12,000 ವರಮಾನದ ಒಳಪಟ್ಟಿದ್ದಾಗ ಅವರು ಈ ಒಂದು ನಿರ್ಗತಿಕ ವಿಧವಾ ವೇತನ ಪ್ರತಿ ಮಾಹೆ 500 ರೂಪಾಯಿ ಮಾಸಾಸನ ಪಡೆಯಲಿಕ್ಕೆ ಅರ್ಹತೆ ಹೊಂದಿದ್ದಾರೆ. ಅವರು ಕೂಡ ತಮ್ಮ ಒಂದು ವಯಸ್ಸಿನ ದೃಢೀಕರಣ ಪತ್ರ, ತಮ್ಮ ಪತಿಯ ಮರಣ ದಾಖಲೆ ಪ್ರಮಾಣ ಪತ್ರದೊಂದಿಗೆ ಅಟಲ್ ಜಿ ಜನಸ್ನೇಹಿ ಕೇಂದ್ರದಲ್ಲಿ ಅರ್ಜಿಯನ್ನು ದಾಖಲಿಸಿ ಅರ್ಜಿಯನ್ನು ರೆಕಾರ್ಡ್ ನಡವಳಿಕೆ ನಂತರ ಸ್ಥಳೀಯ ಪರಿಶೀಲನೆ ನಂತರ ಆ ಒಂದು ನಾಡ ಕಚೇರಿಯ ವ್ಯಾಪ್ತಿಯಲ್ಲಿ ಉಪ ತಹಶೀಲ್ದಾರ್ ಹಂತದ ಅಧಿಕಾರಿಯೇ ಇವರ ಅರ್ಜಿಯನ್ನು ವಿಲೇವಾರಿ ಅಂದರೆ ಮಂಜೂರಾತಿಗೆ ಅವಕಾಶ ಮಾಡಿದರೆ, ಸೊ ಈ ಮಂಜೂರಾತಿ ಆದೇಶ ಪಡೆದ ನಂತರ ಖಜಾನೆ ಮೂಲಕ ಪ್ರತಿ ತಿಂಗಳು 500 ರೂಪಾಯಿ ಮಾಶಾಸನವನ್ನು ಪಡೆಯಬಹುದು. ನಂತರದ ಅವಧಿಯಲ್ಲಿ ಪ್ರಾರಂಭದ ನಂತರ ಬ್ಯಾಂಕಿನ ಖಾತೆಯ ಮೂಲಕ ಪ್ರತಿ ಒಂದು ಈ ಮಾಶಾಸನವನ್ನು ಕೂಡ ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ಜಮಾ ಮಾಡಲಿಕ್ಕೆ ಅವಕಾಶ ಮಾಡಿದೆ. ಮೂರನೇ ಒಂದು ಯೋಜನೆಯನ್ನು ತಗೊಂಡ್ರೆ ಅಂಗವಿಕಲರ ಪೋಷಣಾ ಭತ್ಯ. ಅಂಗವಿಕಲರು ಅಂದರೆ ದೃಷ್ಟಿಹೀನರು, ಮಂದದೃಷ್ಟಿ ಹೊಂದಿರೋರು, ಶ್ರವಣ ದೋಷ ಅಂದರೆ ಕಿವಿ ಕೇಳದೇ ಇರೋರು ಕೂಡ, ಕುಷ್ಠರೋಗ ನಿವಾರಿತರು. ಕುಷ್ಠರೋಗಕ್ಕೆ ಒಳಪಟ್ಟು ಅವರು ಆ ರೋಗದಿಂದ ಹೊರಬಂದಿದ್ದು, ಕುಷ್ಠರೋಗದ ಒಂದು ವ್ಯಾಪ್ತಿಯಲ್ಲಿ ಅವರಿಗೆ ಯಾವುದೇ ಊನತೆ ಉಂಟಾಗಿದ್ರು ಕೂಡ ಅವರು ಕೂಡ ಈ ಒಂದು ಅಂಗವಿಕಲತೆಯ ಪೋಷಣಾ ಮಾಶಾಸನ ಪಡೆಯಲಿಕ್ಕೆ ಅವಕಾಶ ಇದೆ. ಅದೇ ಅಲ್ಲದೆ ಬುದ್ಧಿಮಾಂದ್ಯತೆ ಮತ್ತು ಮಾನಸಿಕವಾಗಿ ಅಸ್ವಸ್ಥರಾಗಿರೋರು ಕೂಡ ಯಾವುದೇ ಒಂದು ವಯಸ್ಸಿನ ಇತಿಮಿತಿ ಇಲ್ಲದೆ ವೈದ್ಯಕೀಯ ಪ್ರಮಾಣ ಪತ್ರದಲ್ಲಿ ಇವರ ಒಂದು ಈ ಒಂದು ವಿಕಲತೆ ಅಥವಾ ಬುದ್ಧಿಮಾಂದ್ಯತೆ ಶೇಕಡ 40%ಗಿಂತ ಹೆಚ್ಚಿದೆ ಅನ್ನೋದಾದರೆ ಇವರಿಗೆ ಪ್ರತಿ ತಿಂಗಳು ಕನಿಷ್ಠ 500 ರೂಪಾಯಿ ಮಾಶಾಸನ ಪಡೀಲಿಕ್ಕೆ ಅವಕಾಶ ಇದೆ. ಯಾರಿಗೆ ಶೇಕಡ 75%ಗಿಂತ ಹೆಚ್ಚಿನ ಊನತೆ ಅಥವಾ ವಿಕಲತೆ ಇದ್ದರಲ್ಲಿ ಅವರಿಗೆ ಪ್ರತಿ ಮಾಹೆ 1200 ರೂಪಾಯಿ ಮಾಶಾಸನ ಪಡೀಲಿಕ್ಕೆ ಈ ಅಂಗವಿಕಲರ ಪೋಷಣಾ ಭತ್ಯದ ಯೋಜನೆ ವ್ಯಾಪ್ತಿಯಲ್ಲಿ ಅವಕಾಶ ಮಾಡಿದರೆ ಅಂಗವಿಕಲ ವ್ಯಕ್ತಿಗಳು ಕೂಡ ಅಷ್ಟೇ ಈ ಬಿಪಿಎಲ್ ವಾರ್ಷಿಕ ವರಮಾನದ ವ್ಯಾಪ್ತಿಯಲ್ಲಿ ಒಳಪಟ್ಟಿರಬೇಕು ಮತ್ತು ವಯಸ್ಸಿನ ಮಿತಿ ಇರೋದಿಲ್ಲ. ವೈದ್ಯಕೀಯ ಪ್ರಮಾಣ ಪತ್ರ ಹಾಜರುಪಡಿಸಿ ಇವರ ಶೇಕಡಾವಾರು ಪ್ರಮಾಣ ಎಷ್ಟು ಊನತೆ ಅಂತ ಹೇಳಿ ವೈದ್ಯರ ಒಂದು ಶಿಫಾರಸಿನ ಮೇಲೆ ನಿಗದಿತ ನಮೂನೆಯಲ್ಲಿ ಅಟಲ್ಜಿ ಸ್ನೇಹ ಕೇಂದ್ರದಲ್ಲಿ ಹೋಬಳಿ ಮಟ್ಟದಲ್ಲಿ ಅರ್ಜಿಯನ್ನು ದಾಖಲಿಸಿದರೆ ಸರ್ವೇ ಸಾಮಾನ್ಯವಾಗಿ ಪರಿಶೀಲನೆಗೆ ಒಳಪಡಿಸಿ ಉಪತಹಸೀಲ್ದಾರ್ ಹಂತದ ಅಧಿಕಾರಿ ಇವರ ಅರ್ಜಿಯನ್ನು ಮಂಜೂರು ಮಾಡೋದಾದರೆ 500 ರೂಪಾಯಿ ಮತ್ತು ಶೇಕಡ 75% ಮೀರಿದ ಈ ವಿಕಲತೆಗೆ ಒಳಪಟ್ಟವರು ಪ್ರತಿ ಮಾಹೆ 1200 ರೂಪಾಯಿ ಮಾಶಾಸನ ಪಡೆಯಲಿಕ್ಕೆ ಅರ್ಹತೆ ಹೊಂದಿದ್ದಾರೆ. ನಂತರ ಸಂಧ್ಯಾ ಸುರಕ್ಷಾ ಯೋಜನೆ. ಸೋ ಈ ಯೋಜನೆ ನಮ್ಮ ಒಎಪಿ ವ್ಯಾಪ್ತಿಯಿಂದ ಹೊರಗೆ 65 ವರ್ಷ ಹಿರಿಯ ಗ್ರಾಮದ ಜೀವಿಗಳು, ಕೃಷಿ ಕಾರ್ಮಿಕರು, ಸಣ್ಣ ಅತಿ ಸಣ್ಣ ರೈತರು, ನೇಕಾರರು, ಮೀನುಗಾರರು ಮತ್ತು ಬೇರೆ ಕ್ಷೇತ್ರಗಳಲ್ಲಿ ಒಂದು ಕೂಲಿ ಆಧಾರಿತ ಜೀವನ ನಡೆಸುತ್ತಿರುವ ವ್ಯಕ್ತಿಗಳಿಗೆ ಈ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ 65ರಿಂದ 79 ವರ್ಷದ ಅರ್ಹ ಫಲಾನುಭವಿಗಳಿಗೆ ಪ್ರತಿ ಮಾಹೆ 500 ರೂಪಾಯಿ ಮಾಶಾಸನ, 80 ವರ್ಷ ಮೇಲ್ಪಟ್ಟವರಿಗೆ 850 ಮಾಶಾಸನ ಪಡೆಯಲಿಕ್ಕೆ ಅವಕಾಶ ಮಾಡಿದರೆ, ನಿಯಮದ ವ್ಯಾಪ್ತಿಯಲ್ಲಿ ಇವರಿಗೆ ಆದಾಯದ ಮಿತಿಯನ್ನು ಪತಿ ಮತ್ತು ಪತ್ನಿ ಇಬ್ಬರು ಇದ್ರೆ ಇಬ್ಬರ ಸೇರಿದ ಒಂದು ವಾರ್ಷಿಕ ಆದಾಯದ ಕುಟುಂಬದ ಆದಾಯ ಮಿತಿ 20,000 ರೂ ಮೀರಬಾರದು. ಮತ್ತೆ ಯಾವುದೇ ಸಂದರ್ಭದಲ್ಲೂ ಪತಿ ಅಥವಾ ಪತ್ನಿಯ ಹೆಸರಿನಲ್ಲಿ ಯಾವುದೇ ಬ್ಯಾಂಕ್ ಠೇವಣಾತಿ 10,000 ಮೊಬಲಗೂ ಇರಬಾರದು ಅಂತ ಹೇಳ್ತಾರೆ. ಅಂದರೆ ಕಾರ್ಮಿಕರು ಈ ಒಂದು ಕೂಲಿ ವ್ಯಾಪ್ತಿಯಲ್ಲಿ ಬರೋರಿಗೆ ಬ್ಯಾಂಕ್ ಠೇವಣಾತಿ ಬಹಳ ಅಪರೂಪ. ಬಟ್ ಅಲ್ಲಿ ಒಂದು ಷರತ್ತನ್ನು ಹೇಳಿದರೆ ಮತ್ತೆ ಸಾಧಾರಣವಾಗಿ ಗಂಡು ಮಕ್ಕಳ ಆಸರೆ ಅಥವಾ ಪೋಷಣೆ ಇರಬಾರದು. ಇವರು ಬೇರೆ ಯಾವುದೇ ಖಾಸಗಿ ಅಥವಾ ಸಾರ್ವಜನಿಕ ಯೋಜನೆಗಳ ಮೂಲಕ ಪಿಂಚಣಿಯಾಗಲಿ ಅಥವಾ ಮಾಸಿಕ ಆದಾಯವನ್ನು ಪಡೆಯುವ ಅರ್ಹತೆ ಇಲ್ಲದಿದ್ದಲ್ಲಿ ಈ ಸಂಧ್ಯಾ ಸುರಕ್ಷಾ ಯೋಜನೆಯಡಿಯಲ್ಲಿ 65 ವರ್ಷ ದಾಟದ ಮೇಲೂ ಕೂಡ ಈ ಮಾಶಾಸನ ಪಡೆಯಲಿಕ್ಕೆ ಅರ್ಹರಿದ್ದಾರೆ. ಅಂತಹ ವ್ಯಕ್ತಿಗಳು ಹೋಬಳಿ ಮಟ್ಟದಲ್ಲಿ ತಮ್ಮ ಒಂದು ದಾಖಲೆಗಳನ್ನು, ವಯಸ್ಸಿನ ಪ್ರಮಾಣ ಪತ್ರವನ್ನು ಭಾವಚಿತ್ರದೊಂದಿಗೆ ತಾಲೂಕು ನೆಮ್ಮದಿ ಕೇಂದ್ರ ಅಟಲ್ಜಿ ಸ್ನೇಹ ಕೇಂದ್ರದಲ್ಲಿ ದಾಖಲೆಯನ್ನು ನೋಂದಾಯಿಸಬೇಕು. ಸೊ ನಂತರ ನಾವು ಇತ್ತೀಚಿನ ವರ್ಷಗಳಲ್ಲಿ ಸರ್ಕಾರ ಕೊಟ್ಟಂತ ಮಹಿಳಾ ಆದ್ಯತೆಯ ಮನಸ್ವಿನಿ ಯೋಜನೆ. ಈ ಮನಸ್ವಿನಿ ಯೋಜನೆಯಲ್ಲಿ ಬಡತನ ರೇಖೆಗೆ ಕೆಳಗಿರುವ ಅವಿವಾಹಿತ ಅಥವಾ ವಿಚ್ಛೇದಿತ ಮಹಿಳೆಯರಿಗೆ ಮಾಶಾಸನ ನೀಡುವ ಒಂದು ಅವಕಾಶ. ಅಂದರೆ 40 ವಯಸ್ಸು ದಾಟಿ 64 ವಯಸ್ಸಿನ ಅಂತರದಲ್ಲಿರುವ ಅವಿವಾಹಿತ ಅಥವಾ ಗಂಡನಿಂದ ವಿಚ್ಛೇದಿತ ಪಡೆದ ಮಹಿಳೆಯರು ಬಡತನ ರೇಖೆಗಿಂತ ಕೆಳವರ್ಗದಲ್ಲಿದ್ದರೆ ಅವರಿಗೂ ಕೂಡ ಯಾರೇ ಗಂಡು ಮಕ್ಕಳ ಆಶ್ರಯ ಹೊಂದದಿದ್ದಲ್ಲಿ ಈ ಮನಸ್ವಿನಿ ಯೋಜನೆಯಡಿಯಲ್ಲಿ ಪ್ರತಿ ಮಾಹೆ 500 ರೂಪಾಯಿ ಮಾಶಾಸನ ಪಡೆಯಲಿಕ್ಕೆ ಅರ್ಹರಿದ್ದಾರೆ. ಅವರು ತಮ್ಮ ವಿಚ್ಛೇದಿತ ಅಂತ ಹೇಳಿದ್ದಕ್ಕೆ ಸರ್ಕಾರ ದಾಖಲೆಯನ್ನು ಅಥವಾ ನ್ಯಾಯಾಲಯದ ದಾಖಲೆಯನ್ನು ಹಾಜರುಪಡಿಸಿ ಅವರ ಪಡಿತರ ಚೀಟಿಯೊಂದಿಗೆ ಆ ಗ್ರಾಮದ ಒಂದು ಕಾಯಂ ನಿವಾಸಿ ಎನ್ನುವ ಒಂದು ಮಾಹಿತಿಯನ್ನು ತಮ್ಮ ಅರ್ಜಿಯೊಂದಿಗೆ ಹೋಬಳಿ ಕೇಂದ್ರದಲ್ಲಿ ನೋಂದಾಯಿಸತಕ್ಕದ್ದು. ಸೊ ಈ ಒಂದು ಅರ್ಜಿಯನ್ನು ಕೂಡ 2 ತಿಂಗಳ ಕಾಲಾವಧಿಯೊಳಗೆ ಸಕಾಲ ಯೋಜನೆಯಡಿಯಲ್ಲಿ ಇತ್ಯರ್ಥಪಡಿಸಿ ಅರ್ಹರಿಗೆ ಈ ಮನಸ್ವಿನಿ ಯೋಜನೆಯನ್ವಯ 500 ರೂಪಾಯಿ ಮಾಶಾಸನಕ್ಕೆ ಅವಕಾಶ ಮಾಡಿದೆ. ಜನಪದ ಪಶುವೈದ್ಯ ಪಶು ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತು ವಿಶೇಷ ಬಾನುಲಿ ಸರಣಿ ಕಾರ್ಯಕ್ರಮ ಪ್ರತಿ ಶನಿವಾರ ಸಂಜೆಯ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ವಿವಿಧ ಜಾನುವಾರು ಸಮಸ್ಯೆಗಳಿಗೆ ಮನೆಯಲ್ಲೇ ತಯಾರಿಸಬಹುದಾದ ಔಷಧಗಳ ಬಗ್ಗೆ ತಜ್ಞ ವೈದ್ಯರಿಂದ ವಿವರವಾದ ಮಾಹಿತಿ ನೀಡುತ್ತದೆ ಜನಪದ ಪಶುವೈದ್ಯ ತಪ್ಪದೇ ಆಲಿಸಿ ಪ್ರತಿ ಶನಿವಾರ ಸಂಜೆ ಕಿಸಾನ್ ವಾಣಿ ಕೃಷಿರಂಗದಲ್ಲಿ ಮೂಡಿ ಬರುತ್ತಿದೆ ಜಾನುವಾರುಗಳ ಚಿಕಿತ್ಸೆಯಲ್ಲಿ ಮನೆ ಮದ್ದಿನ ಪ್ರಾಮುಖ್ಯತೆ ಕುರಿತಾದ ಬಾನುಲಿ ಸರಣಿ ಜನಪದ ಪಶುವೈದ್ಯ ಇತ್ತದೆ ಸಗಣಿಯಾದೆ ತಟ್ಟಿದರೆ ಕುರುಳಾದೆ ಉತ್ತದೆ ನೊಸಲಿಗೆ ವಿಭೂತಿಯಾದೆ ತಟ್ಟದೆ ಹಾಕಿದರೆ ಮುಂದಿನ ಯೋಜನೆ ತಗೊಳ್ಳೋದಾದ್ರೆ ಮೈತ್ರಿ ಯೋಜನೆ ಅಂತ ನಮ್ಮ ಸರ್ಕಾರದ ವ್ಯಾಪ್ತಿಯಲ್ಲಿ ಇವತ್ತಿನ ಸಮಾಜದಲ್ಲಿ ಲಿಂಗತ್ವ ಅಲ್ಪಸಂಖ್ಯಾತರು ಅವ್ರಿಗೆ ಹೇಳಿದರೆ ಅಂದ್ರೆ ನಾವು ನಮ್ಮ ಒಂದು ಸಾಮಾನ್ಯ ಆಡು ಭಾಷೆಯಲ್ಲಿ ಮಂಗಳ ಮುಖಿಯರು ಅಂತ ಹೇಳ್ತೀವಿ. ಸೊ ಇವ್ರಿಗೆ ಸರ್ಕಾರದ ಒಂದು ವ್ಯಾಪ್ತಿಯಲ್ಲಿ ಪ್ರತಿ ಮಾಹೆ ಒಂದು ಆದಾಯದ ಅವಕಾಶ ಇಲ್ಲ ಅನ್ನೋ ದೃಷ್ಟಿಯಿಂದ 500 ರೂಪಾಯಿ ಮಾಶಾಸನ ಕೊಡಲಿಕ್ಕೆ ಈ ಮೈತ್ರಿ ಯೋಜನೆಯನ್ನ ಹೊರಗೆ ತಂದಿದ್ದಾರೆ. ಸೊ ಇವರು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳಿ ನಿರ್ವಾಣ್ ಯೋಜನೆಯಾಗಿದ್ದಲ್ಲಿ ಅವರು ವೈದ್ಯಕೀಯ ಪ್ರಮಾಣ ಪತ್ರವನ್ನು ಹಾಜರುಪಡಿಸಿ ಅಥವಾ ಕೆಲವರು ಈ ಸಂಗಮ ಅಥವಾ ಸರ್ಕಾರದ ಆಶ್ರಯಿತ KSMF ಅಂತ ಸಂಸ್ಥೆಯಲ್ಲಿ ಸದಸ್ಯತ್ವವನ್ನು ನೋಂದಾಯಿಸಲಾದವರು ಅವರು ಯಾವುದೇ ವೈದ್ಯಕೀಯ ಪ್ರಮಾಣ ಪತ್ರ ಬೇಕಾಗಿಲ್ಲ, ಆ ಸದಸ್ಯತ್ವ ಪ್ರಮಾಣ ಪತ್ರವನ್ನು ಹಾಜರುಪಡಿಸಿ ತಮ್ಮ ಒಂದು ಭಾವಚಿತ್ರದೊಂದಿಗೆ 25 ರಿಂದ 65 ವರ್ಷದ ವ್ಯಾಪ್ತಿಯಲ್ಲಿರೋರು. ಈ 65 ವರ್ಷ ಅಂತ ಯಾಕೆ ಹೇಳಿದ್ದಾರೆ ಅಂದ್ರೆ 65 ವರ್ಷ ದಾಟಿದ ನಂತರ ವೃದ್ಧಾಪ್ಯ ವೇತನ ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಯಲ್ಲಿ ಅವರು ಗರಿಷ್ಠ ಮಾಶಾಸನ ಪಡೀಲಿಕ್ಕೆ ಅರ್ಹತೆ ಇದೆ. ಅದರಿಂದ 25 ರಿಂದ 65 ವರ್ಷ ವಯಸ್ಸಿನ ಒಳಪಟ್ಟವರು ಲಿಂಗತ್ವ ಅಲ್ಪಸಂಖ್ಯಾತರು ಅಂತ ಹೇಳಿ ಈ ಮೈತ್ರಿ ಯೋಜನೆಯಡಿಯಲ್ಲಿ 500 ಮಾಶಾಸನ ಪಡೀಲಿಕ್ಕೆ ಅವಕಾಶ ಇದೆ. ಇವರು ಕೂಡ ತಮ್ಮ ತಮ್ಮ ಹೋಬಳಿ ವ್ಯಾಪ್ತಿಯಲ್ಲಿ ತಮ್ಮ ದಾಖಲೆಗಳೊಂದಿಗೆ ಅರ್ಜಿಯನ್ನು ನೋಂದಾಯಿಸತಕ್ಕದ್ದು. ಗರಿಷ್ಠ ಈ ಎಲ್ಲ ಪ್ರಕರಣಗಳನ್ನು 2 ತಿಂಗಳ ವ್ಯಾಪ್ತಿಯಲ್ಲಿ ಉಪತಹಸೀಲ್ದಾರ್ ನಾಡ ಕಚೇರಿ ವ್ಯಾಪ್ತಿಯಲ್ಲಿ ಅಥವಾ ನೇರವಾಗಿ ತಹಸೀಲ್ದಾರ್ ವ್ಯಾಪ್ತಿಯಲ್ಲಿ ಬಂದರೆ ಅಂದರೆ ತಾಲೂಕಿನ ಕಸಬಾ ಹೋಬಳಿ ಅಂದರೆ ಮುಖ್ಯ ಹೋಬಳಿಯಲ್ಲಿ ಉಪತಹಸೀಲ್ದಾರ್ ಅಂತ ಇರೋದಿಲ್ಲ. ಸೊ ಹಾಗಾಗಿ ತಾಲೂಕು ಕೇಂದ್ರದಲ್ಲಿ ತಹಸೀಲ್ದಾರ್ರವರೇ ಅರ್ಜಿಯನ್ನು ಫಿಲ್ ಮಾಡ್ತಾರೆ. ನಂತರ ಒಂದು ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ. ಈ ಯೋಜನೆ ಏನಂದ್ರೆ ಕುಟುಂಬದಲ್ಲಿ ಒಂದು ದುಡಿಯುವ ವ್ಯಕ್ತಿ ಆದಾಯವನ್ನು ತರುವ ವ್ಯಕ್ತಿ ಅಕಾಲವಾಗಿ ಮರಣ ಸಂಭವಿಸಿದಲ್ಲಿ ಅವನಿಗೆ ಒಂದು ಇಡುಗಂಟಿನ ಸಹಾಯಧನವನ್ನು ಸರ್ಕಾರದ ನೆರವಿನಲ್ಲಿ ಕೊಡಬೇಕು ಅಂತ ಹೇಳಿ ಬಡತನ ರೇಖೆಗಿಂತ ಕೆಳವರ್ಗದ ಕುಟುಂಬದ ದುಡಿಯುವ ವ್ಯಕ್ತಿ ಮುಖ್ಯಸ್ಥ ಮರಣ ಹೊಂದಿದಲ್ಲಿ ಒಂದೇ ಬಾರಿ 20,000 ರೂಗಳ ಸಹಾಯಧನವನ್ನು ಈ ರಾಷ್ಟೀಯ ಕುಟುಂಬ ನೆರವು ಯೋಜನೆಯಡಿಯಲ್ಲಿ ಪಡೀಲಿಕ್ಕೆ ಅವಕಾಶ ಇದೆ. ಅರ್ಹತೆಯ ಒಂದು ವ್ಯಾಪ್ತಿ ಬಂದರೆ ಅದೇ ಬಡತನ ರೇಖೆಗೆ ಕೆಳಪಟ್ಟು ಆದಾಯ ಹೊಂದಿರುವ ವ್ಯಕ್ತಿಗಳು 18 ಕ್ಕಿಂತ 59 ವಯಸ್ಸಿನ ವ್ಯಾಪ್ತಿಯಲ್ಲಿ ಇರುವ ಕುಟುಂಬದ ಮುಖ್ಯಸ್ಥ ಮರಣ ಹೊಂದಿದಲ್ಲಿ ಇಲ್ಲಿ ಮರಣದ ಕಾರಣ ಅಗತ್ಯ ಇಲ್ಲ, ಯಾವುದೇ ಒಂದು ಕಾರಣ ಇದ್ರೂ ಕೂಡ ಮರಣ ಪ್ರಮಾಣ ಪತ್ರವನ್ನು ಹಾಜರುಪಡಿಸಿ ಕುಟುಂಬದ ಮುಖ್ಯಸ್ಥನಿಗೆ ಈ ಒಂದು ಮರಣದ ಅಕಾಲತೆಯಿಂದ ಕುಟುಂಬದ ಆರ್ಥಿಕ ಸಂಕಷ್ಟ ಅನ್ನೋದನ್ನ ತಕ್ಷಣಕ್ಕೆ ನಿವಾರಿಸಲೇ ಸರ್ಕಾರ 20,000 ಸಹಾಯಧನವನ್ನು ಮಂಜೂರು ಮಾಡುತ್ತೆ. ಸೊ ಇವರು ಕುಟುಂಬ ಮುಖ್ಯಸ್ಥ ಯಾರು ಅನ್ನೋದಕ್ಕೆ ಮರಣ ಪ್ರಮಾಣ ಪತ್ರ ದಾಖಲೆಯೊಂದಿಗೆ ಸಹಾಯಧನವನ್ನು ಕೋರಿ ನಾಡ ಕಚೇರಿ ಹಂತದಲ್ಲಿ ಹೋಬಳಿ ಹಂತದಲ್ಲಿ ತಮ್ಮ ಅರ್ಜಿಯನ್ನು ನೋಂದಾಯಿಸತಕ್ಕದ್ದು. ಈ ಯೋಜನೆಯನ್ವಯ 59 ವಯಸ್ಸಿನಿಂದ 65 ವಯಸ್ಸಿನವರೆಗೆ ಅವರಿಗೆ ಅಥವಾ ಅರ್ಜಿ ಸಲ್ಲಿಸಿದ ದಿನಾಂಕದಿಂದ 65 ವಯಸ್ಸುವರೆಗೆ ಈ ಒಂದು 20,000 ಸಹಾಯಧನದ ವ್ಯಾಪ್ತಿಯಲ್ಲಿ ಬೇರೆ ಅರ್ಹ ಯೋಜನೆಗಳೊಂದಿಗೆ ಕೂಡ ಮಾಶಾಸನ ಪಡೆಯಲಿಕ್ಕೆ ಅವಕಾಶ ಇದೆ. ಮತ್ತೆ ಇನ್ನೊಂದು ಬಹು ಪ್ರಮುಖವಾದ ಯೋಜನೆ, ಈ ಒಂದು ಆರ್ಥಿಕವಾಗಿ ಹಿಂದುಳಿದ ಕುಟುಂಬದಲ್ಲಿ ಯಾವುದೇ ಸದಸ್ಯರು ಮರಣ ಹೊಂದಿದ ಸಂದರ್ಭದಲ್ಲಿ ಅವರ ಅಂತಿಮ ಕ್ರಿಯಾಕರ್ಮಗಳಿಗಾಗಿ ಆರ್ಥಿಕ ನೆರವು ನೀಡುವ ಅಂತ್ಯ ಸಂಸ್ಕಾರ ಯೋಜನೆ 2006 ಸರ್ಕಾರ ಪ್ರಾರಂಭಿಸಿದ ಯೋಜನೆ. ಸೊ ಈ ಯೋಜನೆಯನ್ವಯ ಈ ಬಡತನ ರೇಖೆಗಿಂತ ಕೆಳವರ್ಗದ ಕುಟುಂಬದ ಸದಸ್ಯರು ಯಾರು ಬೇಕಾದ್ರಾಗಬಹುದು ಮರಣ ಹೊಂದಿದಲ್ಲಿ ಆ ಕುಟುಂಬದ ಒಬ್ಬ ವಾರಸುದಾರರಿಗೆ ಅಥವಾ ಆ ಕುಟುಂಬದಲ್ಲಿ ಯಾರು ಇವರ ಅಂತ್ಯ ಸಂಸ್ಕಾರ ಕ್ರಿಯಾ ಯೋಜನೆಗಳನ್ನು ನೆರವೇರಿಸುತ್ತಾರೆ ಅವರಿಗೆ ಏಕರೂಪದ ಸಹಾಯಧನವಾಗಿ 5,000 ರೂಗಳನ್ನು ಮಂಜೂರು ಮಾಡುವ ಅವಕಾಶ ಮಾಡಿದೆ ಸರ್ಕಾರ. ಸೊ ಇಲ್ಲಿ ಆ ಕುಟುಂಬದ ಸದಸ್ಯರ ಮರಣ ಪ್ರಮಾಣ ಪತ್ರದೊಂದಿಗೆ ಕುಟುಂಬ ವಾರಸುದಾರರ ಪತ್ರವನ್ನು ಹಾಜರುಪಡಿಸಿ ಅಂತ್ಯ ಸಂಸ್ಕಾರ ಯೋಜನೆಯಡಿಯಲ್ಲಿ ಸಹಾಯಧನವನ್ನು ಕೋರಿ ಅರ್ಜಿಯನ್ನು ನೋಂದಾಯಿಸಬಹುದು. ಇನ್ನೊಂದು ವಿಶೇಷ ಯೋಜನೆ, ಗ್ರಾಮದ ಭೂರಹಿತ ಕುಟುಂಬದ ದುಡಿಯುವ ವ್ಯಕ್ತಿ ಮರಣ ಹೊಂದಿದಲ್ಲಿ, ಅಪಘಾತಕ್ಕೆ ಒಳಪಟ್ಟರೆ ಅಥವಾ ನೈಸರ್ಗಿಕ ವಿಕೋಪಗಳಿಂದ ದುಡಿಯುವ ಒಂದು ಸಾಮರ್ಥ್ಯವನ್ನು ಕಳಕೊಂಡ ಸಂದರ್ಭದಲ್ಲಿ ಆರ್ಥಿಕ ನೆರವು ನೀಡುವ ಆಮ್ ಆದ್ಮಿ ಬಿಮಾ ಯೋಜನೆ, ಅಂದರೆ ಈ ವಿಮಾ ಯೋಜನೆಯ ಒಂದು ಸೌಲಭ್ಯವನ್ನು ಕಲ್ಪಿಸಲಿಕ್ಕಾಗಿ ಈ ಯೋಜನೆಯನ್ನು ಸರ್ಕಾರ ಹೊರತಂದಿದೆ. ಇದರಲ್ಲೇನಿಲ್ಲ, ಅವರು ರಾಷ್ಟೀಯ ವಿಮಾ ಯೋಜನೆಗೆ ವಿಮಾದಾರರಾಗಿ ಸರ್ಕಾರದ ರೂಪದಲ್ಲಿ ಅಂದರೆ ಸರ್ಕಾರದ ನೆರವಿನೊಂದಿಗೆ 200 ರೂಪಾಯಿಯನ್ನ ವಿಮೆ ಪ್ರೀಮಿಯಂ ಅಂತ ಪಾವತಿ ಮಾಡಿ ಯೋಜನೆ ಭಾರತೀಯ ಜೀವ ವಿಮಾ ನಿಗಮದ ಆಶ್ರಯದೊಂದಿಗೆ ಸರ್ಕಾರ ಜಾರಿ ಕೊಡ್ತಾ ಇದೆ. ಅಂದರೆ ವಿಮಾ ಸೌಲಭ್ಯವನ್ನು ಈ ಭಾರತೀಯ ವಿಮಾ ನಿಗಮ ಯೋಜನೆ ಅವಕಾಶ ಮಾಡಿದೆ. ಪ್ರೀಮಿಯಂ ಹಣವನ್ನು ಸರ್ಕಾರ ಪಾವತಿ ಮಾಡುತ್ತೆ. ಸೊ ಈ ಹಿನ್ನೆಲೆಯಲ್ಲಿ ಗ್ರಾಮೀಣ ಮಟ್ಟದಲ್ಲಿ ವ್ಯಕ್ತಿಗಳು ಅಂದರೆ ಕುಟುಂಬದ ಬಿಪಿಎಲ್ ವ್ಯಾಪ್ತಿಯ ಕುಟುಂಬಗಳು ಈ ವಿಮೆ ಸೌಲಭ್ಯವನ್ನು ಪಡೆದಲ್ಲಿ ನೈಸರ್ಗಿಕವಾದ ಒಂದು ಘಟನೆಗಳಿಂದ ಸಾವು ಸಂಭವಿಸಿದಲ್ಲಿ 30,000 ರೂಪಾಯಿ ಆರ್ಥಿಕ ಸಹಾಯ, ಆಕಸ್ಮಿಕ ಅಥವಾ ಅಪಘಾತಗಳ ಮೂಲಕ ಸಾವು ಸಂಭವಿಸಿದಲ್ಲಿ ಏಕರೂಪದಲ್ಲಿ 75,000 ರೂಪಾಯಿಗಳ ಒಂದು ನೆರವು, ಅಥವಾ ಇಂಥ ಒಂದು ಅಪಘಾತ ಘಟನೆಗಳಿಂದ ಶಾಶ್ವತವಾಗಿ ಅಂಗವಿಕಲತೆಯಿಂದ ದುಡಿಯುವ ಸಾಮರ್ಥ್ಯವನ್ನು ಕಳ್ಕೊಂಡ್ರು ಕೂಡ ಅವರಿಗೆ 75,000 ರೂಪಾಯಿಯ ಸಹಾಯಧನ, ಭಾಗಶಃ ಅಂಗವಿಕಲತೆಯಾದಲ್ಲಿ 37,500 ರೂಪಾಯಿ ಸಹಾಯಧನವನ್ನು ಈ ಯೋಜನೆ ವ್ಯಾಪ್ತಿಯಲ್ಲಿ ಕೊಟ್ಟಿದ್ದಾರೆ. ಸೊ ಇವರು ಈ ಒಂದು ವಿಮಾ ಯೋಜನೆಯನ್ವಯ ಸರ್ಕಾರದ ನೆರವಿನೊಂದಿಗೆ ವಿಮೆಯ ಸೌಲಭ್ಯವನ್ನು ಪಡಿಬಹುದಾಗಿದೆ. ಇನ್ನೊಂದು ವಿಶೇಷ ಏನು ಅಂದರೆ, ಆರ್ಥಿಕವಾಗಿ ಆ ಕುಟುಂಬದ ಮಕ್ಕಳಿಗೆ 2 ಮಕ್ಕಳಿಗೆ ಸೀಮಿತ 9ರಿಂದ 12ನೇ ತರಗತಿಯ ವ್ಯಾಸಂಗಕ್ಕಾಗಿ ಪ್ರತಿ ತ್ರೈಮಾಸಿಕಕ್ಕೆ ಅಂದರೆ 3 ತಿಂಗಳಿಗೆ ಒಮ್ಮೆ 300 ರೂಪಾಯಿ ವಿದ್ಯಾರ್ಥಿ ವೇತನವನ್ನು ಕೂಡ ಈ ವಿಮಾ ಸೌಲಭ್ಯದ ಅಡಿಯಲ್ಲಿ ವಿಮಾ ಕಂಪನಿಯಿಂದ ಪಡೆಯಬಹುದಾಗಿದೆ. ಈ ಬಿಪಿಎಲ್ ವ್ಯಾಪ್ತಿಯ ಕುಟುಂಬಗಳು ಕಡ್ಡಾಯವಾಗಿ ಈ ವಿಮೆ ಯೋಜನೆಗೆ ಒಳಪಡುವುದು ಉತ್ತಮ. ಮತ್ತೆ ಇತ್ತೀಚೆಗೆ ಸರ್ಕಾರ ತಂದಂತ ರೈತರ ಆತ್ಮಹತ್ಯೆ ಪ್ರಕರಣಗಳಲ್ಲಿ ಸಾಲದ ಹೊರೆಯಿಂದ ಆತ್ಮಹತ್ಯೆ ಮಾಡಿಕೊಂಡ ರೈತರ ಪತ್ನಿಗೆ ಆರ್ಥಿಕ ನೆರವು ನೀಡುವ ಆಶಾಸನ ಯೋಜನೆ. ಸೊ ಯಾವುದಾದರೂ ವಾಣಿಜ್ಯ ಬ್ಯಾಂಕುಗಳು ಅಥವಾ ಆರ್ಥಿಕ ಸಂಸ್ಥೆಗಳಲ್ಲಿ ರೈತ ವ್ಯವಸಾಯದ ಉದ್ದೇಶಕ್ಕಾಗಿ ಸಾಲ ಪಡೆದು ಸೊ ಸಾಲದ ಹೊರೆಯಿಂದ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದು ದೃಢಪಟ್ಟಲ್ಲಿ, ವಿಚಾರಣೆ ನಂತರ ಸ್ಥಿರಪಟ್ಟಲ್ಲಿ ಸೊ ಅವರ ಒಂದು ಆರ್ಥಿಕ ಸಂಕಷ್ಟದಿಂದ ಹೊರಗೆ ಬರಲಿಕ್ಕೆ ಪ್ರತಿ ತಿಂಗಳು 2,000 ರೂಪಾಯಿಗಳ ಮಾಶಾಸನವನ್ನ ಸರ್ಕಾರ ಘೋಷಿಸಿದೆ. ಸೊ ಇವರು ಕೂಡ ಕೃಷಿ ಇಲಾಖೆಯಿಂದ ರೈತರ ಆತ್ಮಹತ್ಯೆ ಪ್ರಕರಣ ಅಂತ ಹೇಳಿ ದಾಖಲೆಗಳಿಂದ ದೃಢಪಟ್ಟು ಸರ್ಕಾರದಿಂದ ಅವರಿಗೆ ಪರಿಹಾರ ಧನವನ್ನು ಕೊಡ್ತಾರೆ. ಸೊ ಅದು 2 ಲಕ್ಷ ಇತ್ತು, 5 ಲಕ್ಷಕ್ಕೆ ವಿಸ್ತರಿಸಿದ್ದಾರೆ. ಆ ಪರಿಹಾರ ಧನವನ್ನು ಪಡೆದ ಕುಟುಂಬದ ವರ್ಗ ಅಂತ ಹೇಳಿ ಅವರಿಂದ ಒಂದು ಪ್ರಮಾಣ ಪತ್ರ ಪಡೆದು ಈ ಮಾಶಾಸನ ಯೋಜನೆಗೆ ನಾಡ ಕಚೇರಿ ವ್ಯಾಪ್ತಿಯಲ್ಲಿ ತಮ್ಮ ಅರ್ಜಿಯನ್ನು ದಾಖಲಪಡಿಸಬಹುದು. ಇದಾದ ನಂತರ ಮತ್ತೊಂದು, ಇದು ವಿಶೇಷ ಯೋಜನೆ, ಆಸಿಡ್ ದಾಳಿಗೆ ಒಳಗಾದ ಮಹಿಳೆಯರು ಅಥವಾ ಹೆಣ್ಣು ಮಕ್ಕಳಿಗೆ ಪ್ರತಿಮಾಹೆ 3,000 ರೂಪಾಯಿ ಮಾಸಿಕ ನೆರವು ಯೋಜನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಈ ಆಸಿಡ್ ದಾಳಿಗೆ ದುರಂತದಲ್ಲಿ ಒಳಗಾದ ಮಹಿಳೆ ಅಥವಾ 18 ವಯಸ್ಸಿನ ಒಳಪಟ್ಟು ಹೆಣ್ಣು ಮಕ್ಕಳಾದರೂ ಕೂಡ ಅವರಿಗೆ ಒಂದು ಪುನರ್ವಸತಿ ಅಂತ ಹೇಳಿ ದೃಢೀಕರಿಸಿ ಆ ಪುನರ್ವಸತಿ ಯೋಜನೆ ವ್ಯಾಪ್ತಿಯಲ್ಲಿ ಅವರನ್ನು ಆಯ್ಕೆ ಮಾಡಿದರೆ ಅವರಿಗೆ ಈ ಯೋಜನೆ ಮೂಲಕ ಮಾಸಿಕ 3,000 ರೂಪಾಯಿ ಮಾಶಾಸನ ಪಡೆಯಲಿಕ್ಕೆ ಅವಕಾಶ ಮಾಡಿದರೆ. ಸೊ ಆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಇಲಾಖೆಯ ಒಂದು ದೃಢೀಕರಣ ಪತ್ರದೊಂದಿಗೆ ಅವರ ವಿಳಾಸ ದೃಢೀಕರಣ ಪತ್ರ, ಭಾವಚಿತ್ರ ಮತ್ತು ವೈದ್ಯಕೀಯ ದೃಢೀಕರಣ ಪತ್ರದ ನೆರವಿನ ದಾಖಲೆಗಳನ್ನು ಪಡೆದು ಹೋಬಳಿ ಕೇಂದ್ರದಲ್ಲಿ ಉಪತಹಶೀಲ್ದಾರ್ ಅವರಿಗೆ ಅರ್ಜಿಯನ್ನು ನೋಂದಾಯಿಸೋದು. ಸೊ ಈ ಎಲ್ಲ ಷರತ್ತುಗಳಿಗೆ ಒಳಪಟ್ಟು ಅವರಿಗೆ ಅರ್ಹತೆ ಇದ್ದಲ್ಲಿ ಈ 3,000 ರೂಪಾಯಿ ಮಾಶಾಸನ ನೀಡುವ ಅವಕಾಶ ಇದೆ. ಆದರ್ಶ ವಿವಾಹ ಯೋಜನೆ, ಸರ್ಕಾರದ ವತಿಯಿಂದ ಸರಳ ಮತ್ತು ಸಾಮೂಹಿಕ ವಿವಾಹಗಳನ್ನು ಪ್ರೋತ್ಸಾಹಿಸುವ ಉದ್ದೇಶದಿಂದ ಆ ಫಲಾನುಭವಿಗಳಿಗೆ ಆರ್ಥಿಕ ಸಹಾಯಧನ ಅಂತ ಹೇಳಿ ಈ ಸರಳ ಸಾಮೂಹಿಕ ವಿವಾಹದಲ್ಲಿ ಪತಿ ಪತ್ನಿಯಾಗುವ ಪ್ರತಿಯೊಬ್ಬ ಯುವತಿಯ ಹೆಸರಿನಲ್ಲಿ ಪ್ರಾರಂಭದಲ್ಲಿ 10,000 ರೂಪಾಯಿಗಳನ್ನು 2 ವರ್ಷಗಳ ಅವಧಿಗೆ ಠೇವಣಾತಿ ಮಾಡಿ ಆ ಹಣವನ್ನು ಮತ್ತೆ ಅದರ ಬಡ್ಡಿ ಹಣವನ್ನು ಅವರ ಒಂದು ಜೀವನದ ಮುಂದಿನ ಅವಶ್ಯಕತೆಗೆ ಬಳಸ್ಕೋಬಹುದು. ಮತ್ತೆ ವಿಶೇಷವಾಗಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಈ ಸಾಮೂಹಿಕ ಆದರ್ಶ ವಿವಾಹದ ವ್ಯಾಪ್ತಿಯಲ್ಲಿ ಪತಿ ಪತ್ನಿಯರಾದ ದಂಪತಿಗೆ 50,000 ರೂಪಾಯಿಗಳ ಠೇವಣಾತಿಯನ್ನು ಅವಕಾಶ ಮಾಡಿದರೆ, ಕಂಡೀಷನ್ ಏನು ಅಂದರೆ ಇವರು ಸಾಮೂಹಿಕ ಸರಳ ವಿವಾಹದ ಈ ಸಂಘ ಸಂಸ್ಥೆಗಳು ನಡೆಸುವ ಈ ವಿವಾಹದ ವ್ಯವಸ್ಥೆಯಲ್ಲಿ ಆ ಸಂದರ್ಭದಲ್ಲಿ ಕನಿಷ್ಠ 10 ಜೋಡಿಗಳು ಪತಿ ಪತ್ನಿಯರಾಗಿದ್ದು ಆ ಒಂದು ಜೋಡಿಗಳ ಪೈಕಿ ಇವರು ಸಾಮೂಹಿಕ ವಿವಾಹ ಮತ್ತು ಸರಳ ವಿವಾಹಕ್ಕೆ ಒಳಗಾಗಿದ್ದರೆ ಈ ದಂಪತಿಯ ವಧುವಿನ ಹೆಸರಿನಲ್ಲಿ ಈ ಠೇವಣಾತಿ 50,000 ಅಥವಾ 10,000 ಅವಕಾಶ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಜಿಲ್ಲಾಡಳಿತಾನೆ ಶುಭ ವಿವಾಹ ಅಂತ ಈ ತರ ಮದುವೆ ಮಾಡಿದ್ರು. ಆತರ ಇದರಲ್ಲಿ ಸಂಘ ಸಂಸ್ಥೆಗಳಿರ್ಬೋದು, ಇದು ನೇರವಾಗಿ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೊರತಂದ ಯೋಜನೆ. ಮತ್ತೆ ಈ ಸಾಮಾನ್ಯ ಕುಟುಂಬಗಳಾದ್ರೆ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಿಗೆ ವಿಶೇಷ ಅವಕಾಶ, ಈವನ್ ಇತರೆ ಸಾಮಾನ್ಯ ವರ್ಗಗಳಾದರೂ ಕೂಡ ಅವರಿಗೂ ಕೂಡ ಈ ಒಂದು ಆದರ್ಶ ವಿವಾಹ ಯೋಜನೆ ಅಡಿಯಲ್ಲಿ 10,000 ಒಂದು ಠೇವಣಾತಿಗೆ ಅವಕಾಶ ಮಾಡಿದರೆ, ಮತ್ತೆ ಇವರಿಗೆ ಒಂದು ವಾರ್ಷಿಕ ಆದಾಯದ ಮಿತಿನೂ ಇದೆ. ವಧು ಮತ್ತು ವರನ ಒಟ್ಟಾರೆ ವಾರ್ಷಿಕ ಆದಾಯ 2,00,000 ರೂಗಳಿಗೆ ಮೀರುವಂತಿಲ್ಲ. ಅಂದರೆ ಇವರು ಆರ್ಥಿಕವಾಗಿ ಕೆಳವರ್ಗದಲ್ಲಿದ್ದು ಈ ಸರಳ ವಿವಾಹ ಮತ್ತು ಸಾಮೂಹಿಕ ವಿವಾಹದ ಪದ್ಧತಿಗೆ ಒಳಪಟ್ಟಲ್ಲಿ ಇವರಿಗೆ ಸರ್ಕಾರ ಈತೆಯ ಒಂದು ಆರ್ಥಿಕ ನೆರವಿನ ಅವಕಾಶ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಒಂದು ಪಡಿತರ ವ್ಯವಸ್ಥೆಯಲ್ಲಿ ಸರ್ಕಾರ ವಿಶೇಷವಾಗಿ ಘೋಷಿಸಿರುವುದು ಬಡತನ ರೇಖೆಗಿಂತ ಒಳಪಟ್ಟ ಕುಟುಂಬಗಳಿಗೆ, ಗ್ರಾಮೀಣ ಕುಟುಂಬಗಳಿಗೆ ಅನ್ನಭಾಗ್ಯ ಯೋಜನೆಯಡಿಯಲ್ಲಿ ಸಾಕಷ್ಟು ಇದು ಜನಪ್ರಿಯವಾದ ಯೋಜನೆ. ಪ್ರತಿ ಕುಟುಂಬದ ಸದಸ್ಯರಿಗೆ ಮಾಸಿಕ 5 ಕಿಲೋಗ್ರಾಂ ಆಹಾರ ಪದಾರ್ಥ ಅಂದರೆ ಅಕ್ಕಿ ರಾಗಿ ಮತ್ತು ಉತ್ತರ ಕರ್ನಾಟಕದ ವ್ಯಾಪ್ತಿಯಲ್ಲಿ ಜೋಳವನ್ನು ಕೂಡ ವಿಶೇಷವಾಗಿ ಯಾವುದೇ ಮೌಲ್ಯ ಪಡೆಯಿದೆ ಉಚಿತವಾಗಿ ಕೊಡುವ ಈ ಯೋಜನೆ ಅನ್ನಭಾಗ್ಯ ಯೋಜನೆ. ಮತ್ತೆ ಮಕ್ಕಳಿಗೆ ಶಾಲಾ ಮಕ್ಕಳಿಗೆ ಕ್ಷೀರಭಾಗ್ಯ ಯೋಜನೆ ಉಚಿತವಾಗಿ ಪ್ರತಿದಿನ 150 ಮಿಲಿಲೀಟರ್ ಹಾಲನ್ನು ಅವರ ಒಂದು ಪೌಷ್ಟಿಕತೆಯನ್ನು ಬೆಳೆಸುವ ಒಂದು ಪ್ರಯತ್ನ. ಇದು ಜೊತೆಗೆ ಹಿಂದೆ ಕೊಟ್ಟಂತ ಭಾಗ್ಯಲಕ್ಷ್ಮಿ ಯೋಜನೆ ಅಂದರೆ ಹೆಣ್ಣು ಮಕ್ಕಳ ಜನನವಾದರೆ ಆ ಮಗುವಿನ ಹೆಸರಿನಲ್ಲಿ 10,000 ರೂಪಾಯಿಗಳನ್ನು ಠೇವಣಾತಿ ಇಟ್ಟು 18 ವರ್ಷ ವಯಸ್ಸಿನವರೆಗೆ ಆ ಮೊಬೈಲ್ಗು ಬ್ಯಾಂಕ್ನಲ್ಲೇ ವೃದ್ಧಿಸಿ 18 ವರ್ಷದ ನಂತರದ ಅವಧಿಗೆ ಆ ಮಗುವಿಗೆ ಉತ್ತಮ ಆರ್ಥಿಕ ನೆರವು ಕೊಡುವ ಯೋಜನೆ. ವಿಶೇಷವಾಗಿ ನಮ್ಮ ಕಳೆದ ವರ್ಷದ ಸರ್ಕಾರದ ಆಯವ್ಯದಲ್ಲಿ ಹಲವು ಈ ಒಂದು ಸಾಮಾಜಿಕ ಭದ್ರತಾ ಹೊಸ ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ಸಂಕ್ಷಿಪ್ತವಾಗಿ ನಾನು ಹೇಳೋದಾದರೆ ಸಮೃದ್ಧಿ ರಸ್ತೆ ಬದಿಯ ವ್ಯಾಪಾರ ನಡೆಸುವ ಮಹಿಳೆಯರಿಗೆ 10,000 ರೂಪಾಯಿ ಸಹಾಯಧನ, ಮಾತೃ ಪುಷ್ಟಿ ವರ್ಧಿನಿ ಅಂದರೆ ಕೆಲವು ಹಿಂದುಳಿದ ತಾಲೂಕುಗಳ ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಸೂಕ್ಷ್ಮವಾಗಿ ಪೌಷ್ಟಿಕಾಂಶದ ಒಂದು ಆಹಾರ ಪದಾರ್ಥಗಳನ್ನು ವಿತರಿಸುವ ಯೋಜನೆ, ಬಾಲ್ಯ ಪೋಷಕ ಅಂದರೆ ಅಪೌಷ್ಟಿಕತೆಯಿಂದ ಬಳಲುತ್ತಿರುವ ಸಣ್ಣ ಮಕ್ಕಳಿಗೆ 2 ವರ್ಷಗಳ ಅವಧಿಗೆ 180 ದಿನಗಳ ವರ್ಷದಲ್ಲಿ 180 ದಿನಗಳಿಗೆ ಈ ಸುರುಳಿನ ಅಂತ ಹೇಳಿ ಒಂದು ವಿಶೇಷ ಯೋಜನೆಯನ್ನು ಒಳಪಡಿಸಿದ್ದಾರೆ. ಮತ್ತು ಧನಶ್ರೀ HIV ಸೋಂಕಿತ ಮಹಿಳೆಯರಿಗೆ ಅವರಿಗೆ ಒಂದು ಉದ್ಯೋಗ ಅಥವಾ ಸ್ವಉದ್ಯೋಗ ಅವಲಂಬನೆ ಮಾಡಿಕೊಳ್ಳಿಕ್ಕಾಗಿ ವಿಶೇಷವಾಗಿ 40,000 ರೂಗಳ ಸಾಲ ಮತ್ತು 10,000 ಸಹಾಯಧನ ಯೋಜನೆ ಅಂತ ಮಾಡಿದ್ದಾರೆ. ಅನುಪಾಲನಾ ಗೃಹ ನಿರಾಶ್ರಿತರಾದ ಬುದ್ಧಿಮಾಂದ್ಯ ವ್ಯಕ್ತಿಗಳಿಗೆ ಈ ಅನುಪಾಲನಾ ಗೃಹ ಅಂತ ಹೇಳಿ ಅವರಿಗೆ 15,000 ರೂಪಾಯಿಗಳ ಸಹಾಯಧನದೊಂದಿಗೆ ಅವಶ್ಯಕತೆ ಇದ್ದಲ್ಲಿ ಯಂತ್ರಚಾಲಿತ ದ್ವಿಚಕ್ರ ವಾಹನಗಳನ್ನು ಕೂಡ ಉಚಿತವಾಗಿ ನೀಡಿ ಈ ನಿರಾಶ್ರಿತ ಮಕ್ಕಳ ಗೃಹಗಳಲ್ಲಿ ಪ್ರತಿ ಮಕ್ಕಳಿಗೆ 1,000 ರೂಪಾಯಿ ಮೌಲ್ಯದ ಪೌಷ್ಟಿಕಾಂಶ ಮತ್ತು ಆಹಾರ ಪದಾರ್ಥಗಳನ್ನು ವಿತರಿಸುವ ಯೋಜನೆ. ಪಶುಸಂಗೋಪನೆ ಅಂದರೆ ಗ್ರಾಮೀಣ ನಿರಾಶ್ರಿತ ಮಹಿಳೆಯರು ಮತ್ತು ವಿಧವೆಯರಿಗೆ 75% ಸಹಾಯಧನವನ್ನು ನೀಡಿ ಅವರಿಗೆ ಒಂದು ಜೀವನ ಆಶ್ರಯ ನೀಡುವಂತಹ 3 ಕುರಿ ಅಥವಾ ಮೇಕೆಗಳ ಒಂದು ಘಟಕವನ್ನು ವಿತರಿಸಿ ಅವರಿಗೆ ಸ್ವಯಂ ಉದ್ಯೋಗ ಅಥವಾ ಸ್ವಾವಲಂಬಿಗಳಾಗಿ ಜೀವನ ನಡೆಸಲಿಕ್ಕೆ ಅವಕಾಶ ಮಾಡಿದ್ದಾರೆ. ಅದೇ ರೀತಿ ಮೀನುಗಾರರಿಗೆ ಮೀನುಗಾರಿಕೆ ಇಲಾಖೆ ಮೂಲಕ ಮಹಿಳಾ ಮೀನು ಮಾರಾಟಗಾರರಿಗೆ ತಲಾ 1,000 ರೂಪಾಯಿ ವೆಚ್ಚದಲ್ಲಿ ಅವರಿಗೆ ಈ ಒಂದು ಮೀನು ಮಾರಾಟದ ಅಗತ್ಯ ಸಲಕರಣೆಗಳು ಎಪ್ರಾನ್ ಕೈಗೆ ಕವಸು ಅಂದರೆ ಹ್ಯಾಂಡ್ ಇದನ್ನು ಕೊಡ್ತಾರೆ ಮತ್ತು ಫೈಬರ್ ಬುಟ್ಟಿ ಆ ಮೀನುಗಳನ್ನ ತಲೆ ಮೇಲೆ ಹೊತ್ತಿ ಮಾರಾಟ ಮಾಡಲಿಕ್ಕೆ ಅವಕಾಶ ಅಂತ ಹೇಳಿ ಈ ಸಾಧನಗಳನ್ನ ನೀಡಲಿಕ್ಕೆ 1,000 ರೂಪಾಯಿ ಸಹಾಯಧನ. ಇಂದಿರಾ ಸುರಕ್ಷಾ, ಆಗ್ಲೇ ನಾವು ಹೇಳಿದಂಗೆ ಆತ್ಮಹತ್ಯೆಗೆ ಒಳಗಾದ ರೈತ ಕುಟುಂಬಗಳಿಗೆ ಅವರ ಒಂದು ಮಕ್ಕಳು ಮತ್ತು ಕುಟುಂಬದ ಉತ್ತಮ ಆರೋಗ್ಯ ಸೇವೆಗಾಗಿ ವಿಶೇಷವಾದ ಯೋಜನೆ ಇಂದಿರಾ ಸುರಕ್ಷಾ ಆರೋಗ್ಯ ಯೋಜನೆ. ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಪ್ರತಿ ಭಾನುವಾರ ಸಂಜೆಯ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ನುರಿತ ತಜ್ಞರಿಂದ ಆಲೂಗೆಡ್ಡೆ ಬೇಸಾಯ ತಾಂತ್ರಿಕತೆ, ಅನುಭವಿ ಕೃಷಿಕರೊಂದಿಗೆ ಸಂವಾದ, ನೇರ ಫೋನಿನ ಕಾರ್ಯಕ್ರಮಗಳು ಈ ಸರಣಿಯ ವಿಶೇಷ. ಚಿನ್ನದ ಗೆಂಡೆ ಬಾನುಲಿ ಸರಣಿಯ ಉತ್ತಮ ಕೇಳುಗರಿಗೆ ಆಕರ್ಷಕ ಬಹುಮಾನ ಗೆಲ್ಲುವ ಅವಕಾಶ. ಆಲಿಸಿ ಅನುಸರಿಸಿ. ಪ್ರತಿ ಭಾನುವಾರ ಸಂಜೆ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಮೂಡಿಬರುತ್ತಲಿದೆ ಸುಸ್ಥಿರ ಆಲೂಗೆಡ್ಡೆ ಬೇಸಾಯ ಕುರಿತ ಪ್ರಾಯೋಜಿತ ಸರಣಿ ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ, ಚಿನ್ನದ ಗೆಂಡೆ. ಕಡೆಯದಾಗಿ ಈ ಕೃಷಿ ಭಾಗ್ಯ ಯೋಜನೆ ಅಂತ ಹೇಳಿ ರೈತರು ನೀರಿನ ಹೊಂಡಗಳನ್ನು ನಿರ್ಮಿಸಿಕೊಳ್ಳಿಕ್ಕೆ ಸಹಾಯಧನ, ಮತ್ತು ಈ ತೋಟಗಾರಿಕಾ ಬೆಳೆಗಳನ್ನು ಬೆಳೆಯಲಿಕ್ಕೆ ತುಂತುರು ಅಥವಾ ಹನಿ ನೀರಾವರಿ ಘಟಕಗಳನ್ನು ಸ್ಥಾಪಿಸಿಕೊಳ್ಳಿಕ್ಕೆ ಆ ಘಟಕದ ಸ್ಥಾಪನೆಯ ವೆಚ್ಚವನ್ನು 90% ಸಹಾಯಧನ ರೂಪದಲ್ಲಿ ಬ್ಯಾಂಕುಗಳ ಮೂಲಕ ವಿತರಿಸಲಿಕ್ಕೆ ಸರ್ಕಾರ ಈ ಯೋಜನೆಗಳನ್ನು ಕೊಡಲಾಗಿದೆ. ಈ ಎಲ್ಲ ಯೋಜನೆಗಳ ಒಂದು ಮೂಲ ಉದ್ದೇಶ ಏನು ಅಂದರೆ ಈ ನಿರಾಶ್ರಿತರು, ವಯೋವೃದ್ಧರು ಮತ್ತು ಗ್ರಾಮೀಣ ಆರ್ಥಿಕ ಹಿಂದುಳಿದ ವರ್ಗಗಳು ಸಮಾಜದಲ್ಲಿ ಮುಖ್ಯವಾಹಿನಿಗೆ ಬರಲಿಕ್ಕೆ ಸ್ವಾವಲಂಬಿಗಳಾಗಿ ಸರ್ಕಾರದ ಆರ್ಥಿಕ ಯೋಜನೆಗಳು ಮತ್ತು ಮಾಶಾಸನದ ಮೂಲಕ ಒಂದು ಉನ್ನತ ಜೀವನ ಮಟ್ಟವನ್ನು ಪಡೀಲಿ ಅಂತ ಹೇಳಿ ಅರ್ಹರು ಮತ್ತು ಈ ಯೋಜನೆಯಲ್ಲಿ ನಿಜವಾಗ್ಲಿ ಅವಕಾಶವನ್ನು ಪಡೆಯುವಂಥ ವ್ಯಕ್ತಿಗಳು ಸರ್ಕಾರದ ಇಲಾಖೆಗಳ ಮೂಲಕ ಈ ಯೋಜನೆಯ ಸೌಲಭ್ಯ ಪಡೀಲಿ ಅಂತ ನಾನು ಆಶಿಸುತ್ತೇನೆ. ಒಳ್ಳೆಯದು ಶ್ರೀಕಂಠಮೂರ್ತಿಗಳ, ಇದುವರೆಗೂ ಸಾಮಾಜಿಕ ಭದ್ರತಾ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ನೀಡಿದ್ರಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಸಾಮಾಜಿಕ ಭದ್ರತಾ ಯೋಜನೆಗಳನ್ನು ಕುರಿತು ಮಾತನಾಡಿದವರು ನಿವೃತ್ತ ತಹಶೀಲ್ದಾರ್ ಶ್ರೀಕಂಠಮೂರ್ತಿ.